ಲಿಂಗನ ಕುಡಿಯದ ಬಂದ ನಮಗೆ ಓರ ಮುಂದ ನಿಜಲಿಂಗನ ಕುಡಿಯದ ಬಂದ ಮಣಿ ಪ್ರಬೋದಯಾಲಿಂದ ಮಣಿ ಪ್ರಬೋದಯಾಲಿಂದ ವೀರಪ್ಪ ಜೋರ ಪಾಠಕ ಬಂದ ಶರಣೋ ಬಂದ ಮಾ ಜನನಿ ಶ್ರೀಭವಾನಿ ಶರಣೋ ಬಂದ ಮಾ ಜನನಿ ತುಳಸಾಪುರ ಊರ ಮುಂದ ಅಂಬಾಬಾಯಿ ಕುಡಿಯದ ಬಂದ ತುಳಸಾಪುರ ಊರ ಮುಂದ ಅಂಬಾಬಾಯಿ ಕುಡಿಯದ ಬಂದ ತುಳಸಾಪುರ ಊರ ಮುಂದ ಅಂಬಾಬಾಯಿ ಕುಡಿಯದ ಬಂದ ತುಳಸಾಪುರ ಊರ ಮುಂದ ಅಂಬಾಬಾಯಿ ಕುಡಿಯದ ಬಂದ ಜಗಲೆ ಕಂಡು ಬಂದ ತಾಯಿ ಮೋಕ ಚಂದ ಸಂತ ದಾಮಾಜಿ ಪಂತರು ಇದು ಬೀದರ್ ಜಿಲ್ಲೆಯ ಕಲಿಯುಗದಾಗ ಆಗಿದಂತ ಘಟನಾ ನಾವು ಹೇಳ್ತಾ ಇದ್ದೀವಿ. ಮಹಾಪುರುಷರು ಸಂತ ದಾಮಾಜಿ ಪಂತರು ಪಂಡರಿನಾಥನ ಭಕ್ತ ಬಿದ್ದರು. ಅವರ ಚರಿತ್ರೆ ಏನಪ್ಪ ಅಂದ್ರೆ ಇವತ್ತು ನಾವು ಹೇಳ್ತಾ ಇದ್ದೀವಿ. ಸಂತ ಸಭಾ ನಿವ ಕುಂತ ಕೇಳರಿ ನಿಟು ವೇಕ ಚಿತ್ತ ಕಲಬಿಕ್ಕಿದೊಳಗ ಆಗಿದ ಮಾತ ಮಂಗಳವಾಡಿ ನಮ್ಮ ಪಟ್ಟಣದಲ್ಲಿ ಬಿದ್ದಾದಿ ಪಂತ ಬೇಗ ಬೆಳಗ ಅವ ಭಜನೆ ಮಾಡುತ್ತಿದ್ದ ಬಿಟ್ಟರಲ್ಲಿ ಬಿಟ್ಟಲಂತ ಭಕ್ತಿಗಾಗಿ ಭಗವಾನ ಭೇಟಿದ ಕೊಟ್ಟಿದ ಸಾಕ್ಷಾಂತ ಭಕ್ತಿಗಾಗಿ ಭಗವಾನ ಭೇಟಿದ ಕೊಟ್ಟಿದ ಸಾಕ್ಷಾಂತ ಭಕ್ತಿಗಾಗಿ ಭಗವಾನ ಭೇಟಿದ ಕೊಟ್ಟಿದ ಸಾಕ್ಷಾಂತ ಭಕ್ತಿಗಾಗಿ ಭಗವಾನ ಭೇಟಿದ ಕೊಟ್ಟಿದ ಸಾಕ್ಷಾಂತ ಕಿಳಗೆಣಿಸುವಂತ ಕಿಡಸಿ ನೋಡಲಕ ತೇಜ ಮರ್ತ್ಯದಲ್ಲಿ ಮಳೆಯ ಬೀಳಲಿಲ್ಲ ಭೂಮಿಯಲ್ಲಿ ಕೆಟ್ಟ ಬರ ಬಂದು ಕಷ್ಟ ಬರಗಿತು ಬಡವ ಮಂದಿಗೆ ಸೋಲಿ ಕೆಟ್ಟ ಬರ ಬಂದು ಕಷ್ಟ ಬರಗಿತು ಬಡವ ಮಂದಿಗೆ ಸೋಲಿ ಕೆಂಡರ ಮಕ್ಕಳು ಭಿಕ್ಷ ಬೀಳುತ್ತಾರ ಹಾಕುವಾರು ಎಲ್ಲಿ ಮೂರು ಆತನದ ಮಾರಾಟವಾಯಿತು ಮಂಗಳವಾಡಿದಲ್ಲಿ ಮೂರು ಆತನದ ಮಾರಾಟವಾಯಿತು ಮಂಗಳವಾಡಿದಲ್ಲಿ ಸುತ್ತಿನ ಜನ ಬಂದು ಮುಚ್ಚಕ್ಕೆ ಹಾಕ್ಯರ ದಾಮಾಜಿ ಬದಲಿ ನಿಮಗ ಬಿಟ್ಟು ಹೋಗುವುದು ನಾವು ಎಲ್ಲಿ ಹೋಗುವುದು ನಾವು ಎಲ್ಲಿ ಅನ್ನ ಹಾಕಿ ನೀವು ಪುಣ್ಯ ಪಡೀರಿ ಶ್ರೇಷ್ಠ ಸಾಧುರಲ್ಲಿ ಅನ್ನ ಹಾಕಿ ನೀವು ಪುಣ್ಯ ಪಡೀರಿ ಶ್ರೇಷ್ಠ ಸಾಧುರಲ್ಲಿ ಭಿಕ್ಷ ಬೀಳತ್ತೆವ ಮೋಕ್ಷ ಕೂಡರಿ ಹೊಡಿರಿ ನಿಮ್ಮ ಕೈಲಿ ಮೋಕ್ಷ ಕೂಡರಿ ಹೊಡಿರಿ ನಿಮ್ಮ ಕೈಲಿ ಯಾರಪ್ಪ ಮಂಗಳವೇಳ ಪಟ್ಟಣದಲ್ಲಿ ಸಂತ ದಾಮಾಜಿ ಪಂತರು ಇದ್ರು. ಸಂತ ದಾಮಾಜಿ ಪಂತರು ಸರ್ಕಾರಿ ಕೋಟದ ಕಾಲಿನ ಮೇಲೆ ವಾಚ್ಮೆನ್ ನೌಕರಿ ಮಾಡ್ತಿದ್ರು. ಆ ಕಾಲಕ್ಕೇನಂದ್ರೆ ಹಸಿ ಬರಗಾಲ ಬಂತು ಮೂರು ಅದ್ದಲದ ಮರಾಟ ಇದ್ರೆ ರೂಪಾಯಿದಾಗ ಬಾರಾಣೆ ಮಂದಿ ಸತ್ ಹೋದ್ರು ಚಾರಣೆ ಮಂದಿ ಉಳಿದ್ರು. ಏನು ಏನಂತರ ಚಾರಣೆ ಮಂದಿ ಉಳಿದಿಂದ ಬಂದು ಆ ದಾಮಾಜಿ ಪಂತನ ಬಲ್ಲಿ ದಾಮಾಜಿ ಪಂತರೇ ನೀವು ಸತ್ಯ ಶರಣರು ಮಹಾನುಭಾವರು. ನಾವು ಅನ್ನ ಅನ್ನ ನೀರಿಲ್ದೆ ಸಾಯಿಲ ಹತ್ತಿದೇವ ಮಹಾರಾಜರೇ ನಮಗ ಒಂದ ಟೇಮದು ಅನ್ನ ಉಣಿಸಬೇಕ ದೇವಾ ಹೋ ಅವಾಗ ದಾಮಾಜಿ ಪಂತರು ಏನಂತಾರ ಸರ್ಕಾರ ಕೊಟ್ಟಿ ಖಾನಿ ಅದ ಸರ್ಕಾರ ತಲಿ ಹಾರಿಸ್ದಾರ ನಂದು ಒಬ್ಬ ಒಂದೇ ಹಾರಿಸತ್ತು ಖರೆ ಈಸ್ ಮಂದಿರ ಬದುಕ್ತಾವಲ್ಲ ಜಗದಾಗ ಅಂತೇಳಿ ಕೋಟಿ ಖಾನ ಲೂಟ್ ಅಂದ್ರು. ಲೂಟ್ ಅಲ್ಲ ಕೇತನಾದ ಯಾವ ಶೇರ್ ಒಯ್ದ ಯಾವ ಎರಡು ಶೇರ್ ಒಯ್ದ ಯಾವ ನಾಲ್ಕು ಶೇರ್ ಒಯ್ದ ಯಾವ ಚೀಲದ ಗಣತಿ ತುಂಬಿಕೊಂಡು ಹೋದ ಕೋಟಿ ಖಾನ ಖಾಲಿ ಆಯ್ತ್ರಿ. ಪುಕ್ಸಟ್ಟೆ ಪುರಾಣ ಉಂಡು ಹೋ ಉರಣ್ಣ ತಕೊಂಡು ಹೋದರು ಬಲ್ಲಿ ಥೋಡೆ ಮಂದಿ ಇದ್ದರು ನಮ್ಮಂತವ್ರು ನಿಮ್ಮಂತವ್ರು ಯಾಕೋ ಅಣ್ಣ ನಾವು ದಾಮಾಜಿ ಪಂತನ ಬಲ್ಲಿ ಕೂಡ್ತೇವ್ ಖರೆ ನಮ್ ಶೇರ್ ಯಾರು ಸೇರ್ ಜ್ವಾಳ ಒಯ್ಯಂದ ಪೈವ ಒಯ್ಯಂದಿಲ್ಲ ಮತ್ ನಡ್ರಿ ಅಂದ ಭಾಷಾಗ ಹೋಗಿ ಬೀದರ್ ಕೋಟಿಗೆ ಅವನು ಶಿಕಾಯತ್ ಮಾಡಾರಿ ಅಂದ ನಡ್ರಿ ಎಲ್ಲ ಕೇಳ್ತಾರಲ್ಲ ದಾಮಾಜಿ ಪಂತನ ಬಲ್ಲಿ ಜಾಗ ಬಿಟ್ಕೊಟ್ಟು ಆ ಜಾಗದಾಗ ಹೋಗ್ಬೇಕಂತ ಇಬ್ಬರು ಅಣ್ಣ ತಮ್ಮರು ಕಲ್ತು ಯಾವ ಪ್ರಕಾರ ಜನ ಮಂದಿ ಹೊಂಟಾರ ಬೀದರ್ ಕೋಟಿಗೆ ಅಂತ ಆ ಜಾಗದಾಗ ಒಂದಣ್ಣ ಮಿಂಚಣ ಮಾತ ಕೇಳಿ ಬಿಜಳಂಕ ಸಬ ನೆರಸಿ ಅಕ್ಕನಾಗಮ್ಮನ ಕರೆಸಿ ಒಂದಣ್ಣ ಮಿಂಚಣ ಮಾತ ಕೇಳಿ ಬಿಜಳಂಕ ಸಬ ನೆರಸಿ ಅಕ್ಕನಾಗಮ್ಮನ ಕರೆಸಿ ಸಿಟ್ಟಿಗೆ ಬಂದು ಬಸವಣ್ಣ ಕೇಳತನ ಯಾರಿದ್ರಿ ಗರವಾಸಿ ಸಿಟ್ಟಿಗೆ ಬಂದು ಬಸವಣ್ಣ ಕೇಳತನ ಯಾರಿದ್ರಿ ಗರವಾಸಿ ಹಾಗಾದರ್ ಮೈಮ ಹಿಂಗಾದರಿರವದು ಹೇಳಿರಪ್ಪ ಮನಸ್ಸಿಗೆ ಮೂರು ಬರತಾನೆ ಮನೆಗೆ ಒಳ್ಳೆಣ್ಣ ಮಿಂಚಣ್ಣ ಮಾತ ಕೇಳಿ ಬಿಜಳಂಕ ಸಬ ನೆರಸಿ ಅಕ್ಕನಾಗಮ್ಮನ ಕರೆಸಿ ಅವಾಗ ರಾಜಾಗ ಬಂದು ನಮಸ್ಕಾರ ಮಾಡ್ಯಾರ ಮಹಾರಾಜರೇ ನಾವು ಮಂಗಳ ವೇಡ ಮಂಗಳ ವೇಳಾಪಟ್ಟಣದವರು ನೀವು ದಾಮಾಜಿ ಪಂತಕ್ಕೆ ಸರ್ಕಾರಿ ಕೋಟಿ ಖಾನ ಲೂಟ್ ಮಾಡ್ಲಾಕಿಕ್ಕಿರಿ ಏನು ಕೈಲಾಕಿಟ್ರಿ ಸರ್ಕಾರ ಅಂದ ಸರ್ಕಾರ ನೋಡ್ಬೇಕಂದ್ರ ಖಾನ ನೋಡ್ಬೇಕಂದ್ರ ಅವ್ರಿಗೆ ಲೂಟಿ ಮಾಡ್ಲಾಕಿಕ್ಕಿಲ್ಲ ಅವ್ರಿಗೆ ನೋಡ್ಬೇಕಂದ್ರ ಕೈಲಾಕಿಕ್ಕಿದ್ದು ಕೈಲಾಕಿಟ್ಟಿದ್ ಕರೆ ಮಹಾರಾಜ್ ನಿಮ್ಮ ಕೋಟಿ ಖಾನ ಲೂಟ್ ಮಾಡ್ಯಾಕ ನೀವ ಸರ್ಕಾರ ನಾವು ಯಾಕಂದ್ರ ನಾಳೆ ಊರಾಗ ಬಂದು ಕೇಳಿರ್ಗಿನ ಯಾಕ್ರೋ ತಮ್ಮ ನೀವ್ ಯಾರ್ಬಿ ಬಂದ್ ನಮ್ಗೆ ಹೇಳಿಲ್ಲ ಅಂತ ಹೇಳಿ ಅದ್ರ ಸಲಾಗಿ ನಿಮ್ಗೆ ಸುದ್ದಿ ಮುಟ್ಟಿಸ್ಲಾಗ ಬಂದೇವ್ ಸರ್ಕಾರ ಅಂದ ಯಾಕಂದ್ರೆ ಸುದ್ದಿ ಮುಟ್ಟಿಸ್ರಿ ಆ ಜಾಗದಾಗ ದಾಮಾಜಿ ಪಂತ ಜನ ಕೋಟಿ ಖಾನಿ ಲೂಟ್ ಮಾಡ್ಯಾರ ಅಂದ್ರ ಭಾಷೆ ಕೇಳಿ ಬಾಳ ರೋಷ ತಾಳಿದ ತನ್ನ ಮನಸ್ಸಿನಲ್ಲಿ ಧೈರ್ಯ ಮಾಡಿ ತನ್ನ ಮನಸ್ಸಿನಲ್ಲಿ ಸಿಟ್ಟಿಗೆ ಏರಿ ಬವ ಕೊಟ್ಟ ಹುಕುಮ ಬಂದಾನ್ರಿ ಕೊತ್ವಾಲ ಸಿಟ್ಟಿಗೆ ಬಂದು ಕೊಟ್ಟನ ಬಂದನ ಕೊತ್ವಾಲ ಸಿಟ್ಟಿಗೆ ಏರಿ ಬವ ಕೊಟ್ಟ ಹುಕುಮ ಬಂದಾನ್ರಿ ಕೊತ್ವಾಲ ಸಿಟ್ಟಿಗೆ ಬಂದು ಹುಕುಮ ಕೊಟ್ಟನ ಬಂದಾನ ಕೊತ್ವಾಲ ದಿವಸ ಬಿತ್ತ ಸೋಮಾರ ದಿವಸ ಬಿತ್ತು ಸೋಮಾರ ಭಜನೆ ತಯ್ಯಾರ ನೂರಾರು ಮಂದಿ ಸಾಧೂರ ನೂರಾರು ಮಂದಿ ಸಾಧೂರ ನೂರಾರು ಮಂದಿ ಸಾಧೂರ ಸರ್ಕಾರಿ ಮಂದಿ ನೋಡ್ಯಾರ ಸರ್ಕಾರಿ ಮಂದಿ ನೋಡ್ಯಾರ ಜಗತಾರಿ ದಮಡಿ ಒಗದಾರ ಜಗತಾರಿ ದಮಡಿ ಒಗದಾರ ಜಗತಾರಿ ದಮಡಿ ಒಗದಾರ ಜಗತಾರಿ ದಮಡಿ ಒಗದಾರ ನಾವು ಅಲ್ಲಂತರ ಸಾಧೂರ ನಾವು ಅಲ್ಲಂತರ ಸಾಧೂರ ನಾವು ಅಲ್ಲಂತರ ಸಾಧೂರ ನಾವು ಅಲ್ಲಂತರ ಸಾಧೂರ ಇದ್ದ ಪರಿಜನ ಕದ್ದು ಓಡುತ್ತಾರ ಸಿಗಬಾರದೆ ಅಂತ ಊರಿಗೆ ಕಾಳ ಏನು ಬಂತ ಕಾಳ ಏನು ಬಂತ ಊರಿಗೆ ಕಾಳ ಏನು ಬಂತ ಮಂಗಳವಾಡಿ ನಮ್ಮ ಪಟ್ಟಣದಲ್ಲಿ ವಿಧಾನ ಮಾಡಿ ಬಂತ ಮಂಗಳವಾಡಿ ಎಂಬ ಪಟ್ಟಣದಲ್ಲಿ ವಿಧಾನ ಮಾಡಿ ಬಂತ ಗೌರತಮ ಅಂದ ಹುಕುಂಕೆ ತಾವೇದಾರ್ ರಾಜಾ ಬೋಲೆ ದಲ್ ಹಲೆ ಗರೀಬ್ ಬೋಲೆ ದಾಡಿ ಮಿಸಿನ ಹಲೆ ಹೋ ಅಂದ ಮಂಗಳವೇಡಕ್ ಹೋಗಿ ಆ ದಾಮಾಜಿ ಪಂತ ಕೈಯಾಗ ಕೋಡ ಕಾಲಾಗ ಬೇಡಿ ಹಾಕಿ ತಗೊಂಡು ಬರಿ ತಮ್ಮ ಅಂದ ರಾಜಾ ಹುಕುಮ್ ಗುಳ್ಳಾಗೆ ರಾಜನ ಮಾತು ಕೇಳ್ಕೊಂಡು ಹೋಗ್ಬೇಕಾದ ದಾಮಾಜಿ ಪಂತ ಕಾಲಾಗ ಬೇಡಿ ಕೊಡಿ ಹಾಕೊಂಡು ಅವನಿಗೆ ಜಾಮ್ ಖಾನಿ ತರ್ಬೇಕಂದ ಹುಕುಮ್ಕೆ ತಾಬೇದಾರ್ ಹೋದ್ರು ದಾಮಾಜಿ ಪಂತಗ ಏನಪ್ಪ ಕೈಯಾಗ ಬೇಡಿ ಕಾಲಾಗ ಕೋಡ ಹಾಕಿದ್ರು ನಡಿ ಜಲ್ಮ ಅಂದ್ರು ಪೊಲೀಸ್ದವ್ರು ಪೊಲೀಸ್ದವ್ರು ತಕೊಂಡು ಹೋದ್ ನಡೆದಾರ ಹೊಡ್ತಿ ಕಾರ್ ನಡೆಸಾರ ಮ್ಯಾಲಿಂದು ಹಾಗಂತಾರ ಪಂಡೇರಿನಾಥನ ಭಕ್ತ ಬಿದ್ರು ದಾಮಾಜಿ ಪಂತರು ಮನುಷ್ಯನಾಗ ಏನಂತಾರ ಹರ ಹರ ಹರ ಹರ ಸಂಬ ಸದಾ ಶಿವ ಕೆಣಸಿ ಬಿಟ್ಟು ವಾನ ಮರ್ತ್ಯಗಳು ಎಂತ ಪುಣ್ಯವಾನ ಎಂತ ಪುಣ್ಯವಾನ ಮರ್ತ್ಯಗ ಎಂತ ಪುಣ್ಯವಾನ ಮರ್ತ್ಯಗ ಎಂತ ಪುಣ್ಯವಾನ ವಿಟಾನಾಗಿ ರೂಪ ತಾಳಿದ ಕೇವಲ ಭಗವಾನ ವಿಟಾನಾಗಿ ರೂಪ ತಾಳಿದ ಕೇವಲ ಭಗವಾನ ರೂಪಾಯಿ ಕೋಣ ತಾವಗದು ಭಾಷೆಗೆ ಮುದ್ರ ಮಾಡುತ್ತಾನ ರೂಪಾಯಿ ಮೊದಲ ಭಾಷೆಗೆ ಮಾಡುತ್ತಾನ ರೂಪಾಯಿ ಕೋಣ ತಾವಗದು ಭಾಷೆಗೆ ಮುದ್ರ ಮಾಡುತ್ತಾನ ಮದ್ರ ಭಾಷೆಗೆ ಮೊದಲ ಮಾಡುದಾನ ಸಿಕ್ಕಿದ್ರ ಭಾಷೆ ಕೇಳಿದನು ಪೂರ ಎಲ್ಲಿಂದ ಬಂದೆ ನೀ ದ್ವಾರ ಎಲ್ಲಿಂದ ಬಂದೆ ನೀ ದ್ವಾರ ಎಲ್ಲಿಂದ ಬಂದೆ ನೀ ದ್ವಾರ ಹಿಂದೆ ಬಂದೆ ನೀ ದ್ವಾರ ದಾಮಾಜಿ ಪಂತ ಕಳ ವ್ಯಾರ ದಾಮಾಜಿ ಪಂತ ಕಳ ವ್ಯಾರ ವಿಟನಂತ ಕರಿತಾರ ವಿಟನಂತ ಕರಿತಾರ ವಿಟನಂತ ಕರಿತಾರ ವಿಟನಂತ ಕರಿತಾರ ಅವಾಗ ಪಂಡರಿನಾಥನ್ ಧನ ಹಚ್ಚಣ ಪಂಡರಿನಾಥ ಆತ್ಮ ಪರಾತ್ಮ ತಿಳಿದವನೇ ಪರಮಾತ್ಮ

ಮಹೇಶ್ವರ, ಏಕಾಂತ ದರ್ಶನ ಕೊಟ್ಟಿ ಬಿಟ್ಟು ಬಾ, ಲೋಕಾಂತ ಕೊಡು ಅಮ್ಮ, ಜನ ರಾಜಾ ಪ್ರಜಾ ಎಲ್ಲ ಬಂದಾರ, ಎಲ್ಲರ ದರ್ಶನ ಕೊಡು ಅಪ್ಪ ಅಂದ. ದರ್ಶನ ಕೊಡಪ್ಪ ಅಲ್ಲಾಕೆ ದಾಮಾಜಿ ಪಂತರ ಮನುಷ್ಯನ ನೋಡ್ಬೇಕಂದ್ರೆ ವಿಠಲ ವಿಠಲ ಅನ್ಕೋತ ಜಾಗದಾಗ ಸಾಕ್ಷಾತ್ ರೂಪ ಪಂಡರಿನಾಥ ಸಾಕ್ಷ್ಯ ರೂಪ ಗಾಯತ್. ದಾಮಾಜಿ ಪಂಥ, ಇದು ಪಂಡರಿ ದ್ರಾತದ ರೂಪ ಆಯ್ತು. ನಾನು ಬೀದರ್ ಕೊಟ್ಟಿದ ನನ್ನ ದರ್ಬಾರ್ದಾಗ ಯಾವ ಮನುಷ್ಯ ಬಂದಿದ, ಗುಂಡ್ಯಾಗ ಲಂಗೋಟಿ, ಮೈ ಮ್ಯಾಲ ಚಿಂದೋಟಿ, ಹೆಗಲ ಮ್ಯಾಲ ಕೋರಿ, ಕೈಯಾಗ ಬಡಗಿ, ಆ ರೂಪ ತೋರಿಸುತ್ತಮ್ಮ ನನಗ ಅಂದ. ಆ ರೂಪ ತೋರಿಸಲಾಗೆ ಅಂತ ದಾಮಾಜಿ ಪಂಥ, ನಾನು ಮನುಷ್ಯನಾಗ ಭಗವತ್ ದೇವ್ರಿ ನೆನೆಸ್ಲತ್ತಿದ ನೋಡ್ಬೇಕಂದ್ರ ಆ ರೂಪ ತಗೊಂಡು ಹೋಗ್ಯಾರ ಮಹಾರಾಜ ದರ್ಬಾರ್ದ ಹೋಗಿ ನನ್ನ ನೋಡ್ಬೇಕಂದ್ರ ಸಾಲ ಅಂಬಾ ತೀರಿಸ್ ಬಂದ. ಬಿಟ್ಟು ವಿಠಲ ವಿಠಲ ಅನ್ಕೋತ ಪಂಡರಿನಾಥ್ ಮಹಾರಾಜ ನೆನೆಸ್ಲತ್ತಾರ ಆ ಜಾಗದಾಗ. ಅವಾಗ ಪಂಡರಿನಾಥ ಗರು ಉಂಟಾಯ್ತು, ರೂಪ ತೆಗೆದ್ರು ಏನಪ್ಪ ಹ್ಯಾಂಗ ಬೀದರ ಪಾಟಿಗೆ ಬಂದಿರು, ಆ ಪ್ರಕಾರ ರೂಪ ಚಕ್ಕಂತ ತೋರಿಸಿದ್ರು. ಧನ್ಯ ಧನ್ಯ ದಾಮಾಜಿ ಪಂಥ, ಇಂತ ಕಲಿಯೋಗದಾಗ ನೀವು ಕರಿತಾಲಿ ಮಾನವಾಗಿ ಪರಮೇಶ್ವರನ ಭೇಟಿ ಮಾಡಿಸಿದೆ ಅಂದ್ರ ನೀ ಏನ ಸಾಮಾನ್ಯ ಮನುಷ್ಯ ಅಲ್ಲ, ನೀವಂದ್ರ ಬಹಳ ಒಂದು ಮಹಾನ ಸತ್ಪುರುಷದಂತಿ ರಾಜಾ ಪ್ರಜಾ ಎಲ್ಲ ಸಾಷ್ಟಾಗ ನಮಸ್ಕಾರ ಹಾಕ್ಯಾರ, ಸಾಷ್ಟಾಗ ನಮಸ್ಕಾರ ಹಾಕಿ ಏನಂತಾರ, ಏನ್ ಕೇಳ್ತಿ ಕೇಳ ದಾಮಾಜಿ ಪಂಥ ಅಂದ. ಏನ್ ಕೇಳ್ತಿ? ಏನು ಬೇಡ, ಬಳ್ಳಿ ಬೇಡ, ಬಂಗಾರ ಬೇಡ, ನನಗ ರಾಜೋಟಿಕೆ ಬೇಡ, ಏನು ಬೇಡ, ನಿನ್ನ ನಾಮ ಸ್ಮರಣೆ ಏನದ ನನ್ನ ಮುಖದಾಗ ಸದಾ ಇರ್ಲಿ, ಮತ್ತೆ ಪಂಡ್ರಾಪುರದಾಗ ಏನಂದ್ರೆ ನಿನ್ನ ಚರಣದಾಗ ನನಗಿಷ್ಟು ಜಾಗ ಕೊಡ್ರಿಯಪ್ಪ ಅಂದ. ಯಾಕಾಲ ಮಹಾರಾಜನ ಯಾಗ ಕೊಡ್ತಾ ಅಂದ್ರ ಆ ಪಂಡರಿನಾಥ್ ಮಹಾರಾಜ ನೋಡ್ಬೇಕಂದ್ರ ವಿಠಲದ ಪಾದ ಏನದ ಪಂಡ್ರಾಪುರದಾಗ ಪೈಲೆ ಪೂಜಿ ಪಂಡರಿನಾಥ ಬಿಟ್ಟು ದಾಮಾಜಿ ಪಂಥಗಾಗ್ತದ ಪೈಲೆ ಪೂಜಿ, ಎರಡನೇ ಪೂಜಿ ಏನಂದ್ರ ದಾಮಾಜಿ ಪಂಥಗಾಗ್ತದ ಸಾಧು. ಆಗಾದು ಸುಮ್ಮನೆ ಲಾ ಸಾಧನ ಮಾಡಿ ನೋಡಿಲ್ಲ ನೀವು ಅಂತೀರಿ ಎಲ್ಲ. ಈ ಮಾರ್ಗ ಏನದ ಸಾಧು ಸಂತರ ಮಾರ್ಗ ಏನದ ಬಹಳ ದೊಡ್ಡದದ, ಅದಕ್ಕ ಕಲಿ ಯೋಗದಾಗನು ಪವಾಡ ಪುರುಷರಾಗಿ ದಾಮಾಜಿ ಸಂತ ಪಂಡ್ರಾಪುರದಿಂದ ಬಂದು ಪಂಡರಿನಾಥ ತೋರಿಸಿದ್ರು. ರಾಜ ಪ್ರಜಾ ಎಲ್ಲ ಆನಂದ ಆಗ್ಯದ, ಆನಂದಾಗಿ ಏನಂತಾರ, ಓ ಗರಿ ನಡಿ ರವ್ವ ತುಳಜಾಪುರ ತಾಯಿ ಜಗದಾಂಬನ ಸೇವಾ ಮಾಡದಕ, ಓ ಗರಿ ನಡಿ ರವ್ವ ತುಳಜಾಪುರ ತಾಯಿ ಜಗದಾಂಬನ ಸೇವಾ ಮಾಡೋದಕ. ನಾವು ನೀವು ಅನ್ನುವ ಹೋಗದಕ ನಾವು ನೀವು ಅನ್ವದ ಯಾಕ ದೇವಿಗೆ ಹೋಗವದಕ, ನಾವು ನೀವು ಅನ್ವದ ಯಾಕ ದೇವಿಗೆ ಹೋಗದಕ, ನಾವು ನೀವು ಅನ್ವದ ಯಾಕ ದೇವಿಗೆ ಹೋಗವದಕ. ವರ್ಷ ಕಟ್ಟಿದ್ದು ಹೋಗಾಮಿ ಐದ ದಿನ ಕ ತಾಯಿ ಜಗದಾಂಬನ ಸೇವಾ ಮಾಡದಕ, ನಡೆಯುವ ತುಳಜಾಪುರ ತಾಯಿ ಜಗದಂಬನ ಸೇವಾ ಮಾಡೋದಕ, ಕಾಶಿ ಕಲ್ಲೋಳ ತೀರ್ಥ ಪವಿತ್ರದ ಜಳಕ, ಕಾಶಿ ಕಲ್ಲೋಳ ತೀರ್ಥ ಪವಿತ್ರದ ಜಳಕ, ಕಾಶಿ ಕಲ್ಲೋಳ ತೀರ್ಥ ಪವಿತ್ರದ ಜಳಕ, ಕಾಶಿ ಕಲ್ಲೋಳ ತೀರ್ಥ ಪವಿತ್ರದ ಜಳಕ. ಮುರಯಾಳಿ ನಿಮ್ಮ ಪೂಜೆ, ಮುರಯಾಳಿ ನಿಮ್ಮ ಪೂಜೆ, ಸೂರ್ಯ ಹೊಂಟದ ಕ ತಾಯಿ ಜಗದಾಂಬನ ಸೇವಾ ಮಾಡದಕ, ತಾಯಿ ಜಗದಾಂಬನ ಸೇವಾ ಮಾಡೋದಕ. ಓತುತಿ ಬಾಳೆ ಹಣ್ಣ ಉಳಿಯ ತುಂಬಾದಕ, ಓತುತಿ ಬಾಳೆ ಹಣ್ಣ ಉಳಿಯ ತುಂಬಾದಕ, ಕಾಂಚಕಿ ಕರ್ಪರ ದೀಪ ಕಾಂಚಕಿ ಕರ್ಪುರ ದೀಪ ಅಂಬನ ಬೆಳಕ ತಾಯಿ ಜಗದಾಂಬನ ಸೇವಾ ಮಾಡದಕ, ಉಗಾರಿ ನಡೆಯುವ ತುಳಜಾಪುರ ತಾಯಿ ಜಗದಾಂಬನ ಸೇವಾ ಮಾಡೋದಕ, ಕಪ್ಪು ಬಾಲಿ ತೆಂಗಿನ ಮರವು ದೇವಿ ಕೊಂದಾಳಕ, ಕಪ್ಪು ಬಾಲಿ ತೆಂಗಿನ ಮರವು ದೇವಿ ಕೊಂದಾಳಕ, ಕಪ್ಪು ಬಾಲಿ ತೆಂಗಿನ ಮರವು ದೇವಿ ಕೊಂದಾಳಕ, ಕಪ್ಪು ಬಾಲಿ ತೆಂಗಿನ ಮರವು ದೇವಿ ಕೊಂದಾಳಕ, ತಡಾನಿದೆ ಬಾತಾಯಿ ಭಕ್ತರ ಮನೆಗ ತಾಯಿ ಜಗದಾಂಬನ ಸೇವಾ ಮಾಡದಕ, ಹೋಗಾರಿ ನಡಿ ಶ್ರೀರಾಮ ತುಳಜಾಪುರತು ಕಾಯಿ ಗೊಂದಲ ಆಲ್ಯಾವೆ ತುಳಜಾಪುರತು ಕಾಯಿ ಗೊಂದಲ ಆಲ್ಯಾವೆ ಭಕ್ತಾಚಾರಿ ಗೊಂದಲ ಆಲ್ಯಾವೆ ಗುಳೆ ಭಕ್ತಾಚಾರಿ ಗೊಂದಲ ಆಲ್ಯಾವೆ ಗುಳಭಕ್ತಾಚಾರಿ ಗೊಂದಲ ಆಲ್ಯಾವೆ ಗುಳಭಕ್ತಾಚಾರಿ ಗೊಂದಲ ಆಲ್ಯಾವೆ ಗುಳಬಳೆಲ್ಲ ಮಾರೆ ಗೊಂದಲ ಆಲ್ಯಾವೆ ಗುಳಬಳೆಲ್ಲ ಮಾರೆ ಗೊಂದಲ ಆಲ್ಯಾವೆ ಕಾಶಿ ವಿಶ್ವನ ತಾರೆ ಗೊಂದಲ ಆಲ್ಯಾವೆ ವಿಶ್ವನ ತಾರೆ ಗೊಂದಲ ಆಲ್ಯಾವೆ ಶಿವನ ತಾರೆ ಗೊಂದಲ ಆಲ್ಯಾವೆ ದೇವಾರೆ ಗೊಂದಲ ಆಲ್ಯಾವೆ ಶುಭ ಮಾದೇವಾರೆ ಗೊಂದಲ ಆಲ್ಯಾವೆ ಶುಭ ಮಾದೇವಾರೆ ಗೊಂದಲ ಆಲ್ಯಾವೆ ಶುಭ ಮಾದೇವಾರೆ ಗೊಂದಲ ಆಲ್ಯಾವೆ ಶೋ ಪಾರ್ವತಿ ರೇ ಗೊಂದಲ ಆಲ್ಯಾವೆ ಶೋ ಪಾರ್ವತಿ ರೇ ಗೊಂದಲ ಆಲ್ಯಾವೆ ಶೋ ಪಾರ್ವತಿ ರೇ ಗೊಂದಲ ಆಲ್ಯಾವೆ ಶೋ ಪಾರ್ವತಿ ರೇ ಗೊಂದಲ ಆಲ್ಯಾವೆ ಅಶಭಕ್ತ ಚಾರಿ ಗೊಂದಲ ಆಲ್ಯಾವೆ ಅಶಭಕ್ತ ಚಾರಿ ಗೊಂದಲ ಆಲ್ಯಾವೆ ಅಶಭಕ್ತ ಚಾರಿ ಗೊಂದಲ ಆಲ್ಯಾವೆ ಅಶಭಕ್ತ ಚಾರಿ ಗೊಂದಲ ಆಲ್ಯಾವೆ ಐ ರಾಧಾ ಭವಾನಿ ಮಾತಾ ಕೀ ಜಯ ಸಿದ್ದರಾಮ ವಾಗ್ಮೋರೆ ಮತ್ತು ಸಂಗಡಗಿಂದ ಗೊಂದಳಿಗರ ಕತೆ ದಾಮಾಜಿ ಪಂತ ಕತೆ ಕೇಳಿದ್ರಿ. ಈಗ ಒಂದು ಕೃಷಿ ಹಾಡು. ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಕರಿ ಕಿರಿ ಕಿರಿ ಅವನಿಗೆ ಝರಿ ಬರಿ ಅರೇ ಅರೇ ರೈತಗ ಝರಿ ಕರಿ ಕಿರಿ ಕಿರಿ ಅವನಿಗೆ ಝರಿ ಬರಿ ಅರೇ ಅರೇ ಮಣ್ಣಾಗ ಝರಿ ಮನಿ ಸರಿ ಸರಿ ಶೇಂಗಾಕ ಝರಿ ಬಾಯಿ ಹುರಿ ಹುರಿ ಮಣ್ಣಾಗ ಝರಿ ಮನಿ ಸರಿ ಸರಿ ಶೇಂಗಾಕ ಝರಿ ಬಾಯಿ ಹುರಿ ಹುರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಗಿರಿಗಳ ಬೇರು ಝರಿ ಗುರಿ ಸಜ್ಜಿನವಣಿಗೆ ಬಿರಿ ಬಿರಿ ಬೆಳೆಗಳ ಬೇರು ಝರಿ ಗುರಿ ಸಜ್ಜಿನವಣಿಗೆ ಬಿರಿ ಬಿರಿ ಕಾಡ್ತಾದ ರೈತನ ಪರಿ ಪರಿ ಆತನ ಬಾಳು ಬಲಿ ಪಿರಿ ಪಿರಿ ಕಾಡ್ತಾದ ರೈತನ ಪರಿ ಪರಿ ಆತನ ಬಾಳು ಬಲಿ ಪಿರಿ ಪಿರಿ ಝರಿ ಝರಿ ಝರಿ ಝರಿ ಝರಿ ಝರಿ.